ಕಚೇರಿ ಒಳಗ ಪಾರ್ಕಿ ಬಂದ್ರೆ ನಿಂದ್ರಲಕ್ಕ ತಡಿ ಬಿಡ ಚಡಿದ ಚೋಬ್ದಾರ್ ಬಂದವೇನಂತಾರೆ ಎಲೋ ಏ ತಮದೇರ್ಯಾ ಈ ಕಚೇರಿ ಒಳಗ ಬಂದ ನಾ ತಾಸ ಎರಡು ತಾಸವಾಯ್ತು ನನ್ನ ಬಾಜು ಬರ್ಬರ್ ನಿಂತ ನ್ಯಾಯ ನಿಸ್ಪತ್ ಮಾಡಂತ ಪ್ರಧಾನಿ ಬಿಲ್ಲ ಪ್ರಧಾನ ಕಡೆಗೆ ಹೋಗ್ಯ ನಮ್ಮ ಮಕ್ಕಳೇ ಮಾತು ಕೇಳ್ರಿ ಮಹಾರಾಜ ಪ್ರಧಾನಿ ಹೋಗ್ಯಾನ್ರಿ ಮನಿ ಮಳ ಊಟ ಮಾಡಕ್ ಹೋಗ್ಯಾನ್ರಿ ಆಗ್ರಿ ತಮ್ಮ ಈಗ ಆಗ್ತಾಡ ಮಾಡ್ತೀರಿ ಬೇಗನೆ ಆ ಪ್ರಧಾನಿಗೆ ಮನೆಗೆ ಹೋಗಿ ಕರೆದುಕೊಂಡು ಬರುವಂತವ್ರಾಗ್ರಿ ಆಗ್ಲಿ ಮಹಾರಾಜ್ ಹೋಗ ಬರ್ತೀನಂತ ಯಾರ ಬುದ್ಧಿ ವಾಹನ ನೋಡಬೇಕಂದ್ರೆ ಚಡಿದ ಹಾರ ಇದೀನಿ ನಾವಾ ನಾಲ್ಕು ಬಡಿ ನಾಲ್ಕು ಬಾಜರು ಎರಡೇ ಕುದಿ ಎಲ್ಲಿ ಬಂದಾರ ಪ್ರಧಾನ ಮನಿಗೆ ಬಂದು ಪ್ರಧಾನಿಗೆ ಧನಿ ಮಾಡಿ ಕರೀತಾರ ಪ್ರಧಾನಿ ಪ್ರಧಾನಿ ಅಲ್ಲೋ ತಮ್ಮ ನಮಸ್ಕಾರ ಪ್ರಧಾನಿ ನಮಸ್ಕಾರ ಏನ್ ನಡ್ರಿ ರಾಜರ ಬಂದ್ರ ಕಚೇರಿ ಒಳಗ ನಿಮ್ಮ ಕರಿಕೊಂಡು ಬಾ ಅಂದಾರ ನಡ್ರಿ ಅಂದ ಚಡಿದಾರ ಪ್ರಧಾನಿ ಇಬ್ಬರ ಕೂಡಿ ಎಲ್ಲಿ ಬಂದ ಆರ ರಾಜ ಕಚೇರಿಗೆ ಬಂದು ಬಾಲಿ ಊರಿ ಗುರುಗಟ್ಟೆ ಆರ ರಾಜರೇ ದರ ಬಂದು ರಾಜರೇ ನಮಸ್ಕಾರ ಮಾಡ್ತಾನ ಪ್ರಧಾನಿ ನಮಸ್ಕಾರ ಇವಾರಾಜ ರಾಜರೇ ನಮಸ್ಕಾರ ಆಶೀರ್ವಾದ ಆಗಲಿ ಮಕ್ಕ ಏ ಪ್ರಧಾನಿ ಕಚೇರಿಗೆ ಮೊದಲು ನಾ ಬರ್ಬೇಕು ನೀ ಮೊದಲ ಬರಬೇಕು ಏ ಬಾಳ ಬರ್ಲಕ್ಕ ಇಷ್ಟ ಹಾಕ ಲೇಟ್ ಮಾಡ್ದಿ ಮಗ ಅಂತಂದ ಮಾತ ಕೇಳರಿ ಮಹಾರಾಜ ನಾ ಬಡು ಮನುಷ್ಯ ಪ್ರಧಾನಿ ಮನಿ ಕಡಿ ಹೋದ್ರೆ ಮನಿ ಕಡಿ ಕೆಲಸ ಆಗ್ತದ ಮಹಾರಾಜ ಇವತ್ತು ನೋಡ್ಬೇಕಂದ್ರೆ ನನ್ನ ಪಡತಾನ ಸಂಸಾರ ಅದರಿ ಮನಿ ಕಡೆ ಹೋಗಿ ಸ್ವಲ್ಪ ತಡ ಆಗ್ಯದ ಮಹಾರಾಜ್ ನೀವು ತಳ್ಕೊಂಡು ಹೋಗ್ಬೇಕು ಆಗಲಿ ಮಾಡ್ತಿ ಕಚೇರಿ ಒಳಗೆ ಬಂದ ತಾಸು ಎರಡು ತಾಸು ಆಯ್ತು ಬೇಗನಿಗೆ ಸಭಾ ತಯಾರ ಮಾಡಬೇಕು ಹನ್ನೆರಡು ಸಾವಿರ ಸೈನ್ಯ ಮಂದಿಗೆ ತೆಗೆದುಕೊಂಡು ನಾ ರಾಜ್ಯ ಕಾರೋಬಾರ ನಡೆಸಬೇಕಾಗ್ಯದ ಬೇಗನಿ ಸಭಾ ತಯಾರು ಮಾಡಂತಂದ ಆಗ್ಲಿ ಮಹಾರಾಜ ರಾಜನ ಆಗ್ಲೇ ತಗೊಂಡು ರಾಜ ಬಲ್ಲದಲ್ಲ ಹಾಲೆ ಗರೀಬನ ಬಲ್ಲದ ಅಡಿನ ಹಾಲೆ ರಾಜರ ಮಾತು ಕೇಳಿಕೊಂಡು ಬುದ್ಧಿವನ್ ಪ್ರಧಾನಿ ಎಲ್ಲಿ ಬಂದಾರೆ ಯಾವ ಸ್ಥಳದಲ್ಲಿ ನೋಡಿ ಸಭೆ ಮಾಡದ ಸಭೆ ಅಂತ ಯಾಕ ಬಂದು ಸಭಾಪತಿ ಆಗತ್ತೆ ಬರ್ತದೆ ಪ್ರಧಾನಿ ಕೊಟ್ಟ ಕಂಬ ಅಡಕಾಜ ಅಪಡಕಾಜ ಜಮಕಾನಿ ಆಸಿ ನಾನಾ ತರಿಕೆ ತೋಟ ಕಟ್ಟಿ ಯಾರು ಉತ್ಸವಕ್ಕೆ ಉತ್ಸವ ನೀ ಸಭೆ ಸಭಾ ತಯಾರ ಮಾಡಿ ರಾಜರಿ ಎದುರ ಬಂದು ನಮಸ್ಕಾರ ಮಾಡಿ ನಂತರ ನಮಸ್ಕಾರಿ ಮಹಾರಾಜ್ ನಮಸ್ಕಾರ ಮಗ ಹೇಳಿದ ಪ್ರಕಾರ ನಾ ಸಭೆ ತಯಾರ ಮಾಡಿ ನೀ ಮಹಾರಾಜ ಬರೀ ಶಿವಾಸನಗಾದಿ ಎಲ್ಲ ಆಸಿ ನೀವು ಹೋಗಿ ಕೂಡ್ರಿ ಶಿವಾಸನ ಮೇಲಂದ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿ ಏ ಗುರುದೇವ ಏ ಪರಮಾತ್ಮ ಈ ತಕ್ತಿ ಮೇಲೆ ಕೂತನ ರಾಜ ಮಾತಾ ಏ ದೇವಾ ನನಗ ವೇಷ ಕೊಡು ವಾಪಸ್ ಕೊಡ್ಬೇಕು ಆರಂತೇಳಿ ಅದೇ ವೇಳಕ ತನ್ನ ಗುರು ಗುರುವಿನ ಧ್ಯಾನ ಯಾ ಪ್ರಮಾಣ ಮಾಡ್ತಾನ ಗುರುವಿನ ನಾಮದ ಸ್ಮರಣೆಯೋಳೆದಾರೆ ಯಾರ ಅಂಜಕೆ ನಮಗೆ ನಾನ ಗುರುವಿನ ನಾಮದ ಸ್ಮರಣೆಯೋಳೆದಾರೆ ಯಾರ ಅಂಜಕೆ ನಮಗೆ ನಾನ ಜಕೆ ನಮಗೆ ನಾನ ಗುರುವಿನ ನಾಮದ ಸ್ಮರಣೆ ಉಳಿದರೆ ಯಾರ ಜಕೆ ನಮಗೆ ನಾನ ನಲ್ಲ ಬಂದು ಬಳಗ ನಲ್ಲ ವೆಂದೆಗಾದರೆ ಸೋಲನ ಅಲ್ಲ ಬಂದು ಬಳಗ ಅಲ್ಲ ವೆಂದೆಗಾದರೆ ಸೋಲನ ಹೇ ಗುರುದೇವ ಹಿಂದೆ ನಮ್ಮ ತಂದೆ ತಾಯಿ ಯಾವ ಪ್ರಮಾಣ ತಕ್ಕ ಮೇಲೆ ಕೂತು ಹನ್ನೆರಡು ಸಾವಿರ ಜನ ದರ್ಬಾರ್ ತೆಗೆದುಕೊಂಡು ಹಗಲು ರಾತ್ರಿ ಅನ್ನದ ಸುಗು ಬಿಟ್ಟಿದ್ರು ಗೋರಗರು ಸಾಧು ಸನ್ನಿಸಿ ಮಂದಿಗೆ ಬೆಳ್ಳಿ ಬಂಗಾರ ಮುತ್ತು ಮಾಣಿಕ ಎಲ್ಲಾ ದಾನ ಮಾಡ್ತಿದ್ರೆ ಹೇ ಪರಮಾತ್ಮ ಈ ಗಾಜ ಮೇಲೆ ಕೂತು ನಾ ರಾಜ್ಯ ಮಾಡ್ತೆ ಅವನಿಗೆ ವೇಷ ಕುಳ ಅಂತ ಹೇಳಿಸಿಲ್ಲ ಎಷ್ಟ ರಾಜ ಮಾಡೋ ತಾನ ರಾಜ ಮಾಡೋ ತಾನ ಮಾಡೋ ತಾನೇ ರಾಮಂತ ಹೋಣ ರಾಮ ಕಚೇರಿ ಒಳಗ ಜನ ಮಂದಿ ಸಾವಿರಾರು ಜನ ಮಂದಿ ಬಂದ ಕುಂತಾರ ಈ ಕಡೆ ನೋಡ್ಬೇಕಂದ್ರ ರಾಜೀರಿ ನಾವು ತನ್ನ ಪ್ರಧಾನಿ ಕರೆದ ಅನ ಪ್ರಧಾನಿ ಕರೆದೇನಂತಂದ್ ಪ್ರಧಾನಿ ಜೀ ಮಹಾರಾಜ್ ಮಾತ ಕೇಳತಮ್ಮ ದಿನ ನೋಡ್ಬೇಕು ಜಗದ ನ್ಯಾಯ ನಾವು ಮಾಡ್ತಿದ್ದೇವು ಇಗೋ ತನ್ನ ನಮ್ಮನಿ ನ್ಯಾಯ ಅದ ಮಗ ಈ ಕಡೆ ಬಾ ಅಂದ ಅದೇನದ ಮಾತ್ರ ಮಹಾರಾಜ್, ನನಗೆ ತಿಳಿಸುವಂತ ಆಗ್ಲಿ ತಂದೆ ರಾಜ. ನನ್ನ ಮನಿ ಒಳಗೆ ನೋಡ್ಬೇಕಂದ್ರೆ ದೇವರ ಆಶೀರ್ವಾದ, ನನಗೆ ಇಬ್ಬರ ಮಕ್ಕಳರ ಮಗ, ಇಬ್ಬರ ಮಕ್ಕಳ ಒಳಗಿನ ಹೆಸರು ನೋಡ್ಬೇಕಂದ್ರೆ ರಾಜ ಪ್ರಾಣವಂಶ ರಾಜ ರಾಜವಂಶಿ ಎರಡು ಮಕ್ಕಳಾರ. ಹೋಗಿ ಎರಡು ಮಕ್ಕಳಿಗೆ ಕರ್ಕೊಂಡು ಬರುವಂತೆ ಆಗ ಪ್ರಧಾನಿ ಹೋಗಂದ. ಪ್ರಧಾನಿ ನಾಲ್ಕ ಬಿತ್ತ ಚಡಿ ತೆಗೆದುಕೊಂಡು ನಾಲ್ಕು ಮಣಿ ನಾಲ್ಕ ಬೀದಿ ತಿರ್ಗಿ ಆಡ್ಕೋತ ಎಲ್ಲ ಮಕ್ಕಳ ಮನೆಗೆ ಬಂದಾನ. ಸತ್ಯ ರಾಜ ರಾಜಂಸ ಸತ್ಯ ರಾಜ ಪ್ರಾಣಂಸ ಅಂತೇಳಿ ಅಂಗಳದೊಳಗ ನಿಂತ ದನಿ ಮಾಡತಾರ. ದನಿ ಮಾಡಲಕ ತಡವಿಲ್ಲ, ಆ ಮಕ್ಕಳ ದನಿ ಕೇಳಿಕೊಂಡ್ರು. ಸ್ವಾದ್ರ ಮೌನ ನೋಡ್ಬೇಕು ದನಿ ಕೇಳಿ ಎರಡು ಸ್ವಾದ್ರಿಗಳು ಓಡ್ಕೊತ ಓಡ್ಕೊತ ಬಂದಾರ. ಸ್ವಾದ್ರ ಮೌನ ಯಾಕೋ ನಮ್ಮ ಮಾವ ಹೊಂಟರಂತ. ನಮಸ್ಕಾರಿ ಮಾಮ ನಮಸ್ಕಾರಿ. ಆಶೀರ್ವಾದ ಆಗಲಿ ಮಕ್ಕಳ, ಇವತ್ತು ನಾ ಮನೆಗೆ ಬಂದ ಕಾರಣವೇನಂದ್ರೆ ನಿಮ್ಮ ತಂದೆ ರಾಜ ರಾಜಕಚೇರಿ ಕರೆದುಕೊಂಡು ಬಾ ಅಂತೇಳಿ ಹುಕುಮ ಹೇಳ್ಯಾರ. ಅದಕ್ಕಾಗಿ ನಾನು ನಿಮಗೆ ಕರ್ಲಿಕ್ಕೆ ಬಂದಿನಿ ಮಕ್ಕಳ, ಬೇಗನೆ ತಯಾರಾಗಿ ನಡೆಯುವಂತವ್ರಾಗ್ರಿ. ಇಷ್ಟ ಅಂದ ಬಳಿಕ ಆ ಎರಡು ಮಕ್ಕಳಂತ ಮಾತು ಕೇಳ್ರಿ ಮಾವನವರೇ, ನಿಮ್ ಕೂಡ ನಾವು ಬರ್ಲಕ್ಕಿಲ್ಲ ಬರಂಗಿಲ್ಲ ಅಂತ ಅನ್ನಂಗಿಲ್ಲ. ಬರ್ತೇವ್ರಿ ಸ್ವಲ್ಪ ತಡ್ರಿ, ನಮ್ಮ ಮನಿ ಒಳಗ ನಮ್ಮ ಹಾಡದಂತ ತಾಯಿಯಾಳ. ಹೋಗಿ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ತಾಯಿ ಆಶೀರ್ವಾದ ತಗೊಂಡು ಬರ್ತೇವ ಮಕ್ಕಳ ನಾವು ಇಬ್ಬರು. ಆಗಲಿ ಮಕ್ಕಳೇ, ಆ ಹೋಗಿ ಬರ್ರಿ ಅಂತ ಹೇಳಿ ಬೇಗನೆ ತಾಯಿ ಭೇಟಿ ಮಾಡ್ಕೊಂಡು ಬೇಗನೆ ಬರುವಂತಾಗ್ರಿ ಅಂತಂದ. ರಾಜ ಪ್ರಾಣಂಸ ರಾಜ ರಾಜಂಸ ಎರಡು ಮಕ್ಕಳಲ್ಲಿ ಬಂದಾರ ತಾಯಿ ಅದ್ಯಾಕ ಬಂದರು. ತಾಯಿ ದಿನ ಕಿ ಮನಿ ಒಳಗೆ ಕುಂತಿವಳು, ತಾಯಿ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡಿ ಎರಡು ಮಕ್ಕಳು ಏನಂತ. ಅಮ್ಮ ಯಾಕತ ಮಕ್ಕಳೇ ಮಾತ ಕೇಳ್ರಿ ತಾಯಿ, ಗೊತ್ತಿನ ದಿವಸದಲ್ಲಿ ನಮ್ಮ ತಂದೆ ಕಚೇರಿ ಒಳಗೆ ಕರೆದಾರ ಅಂತ. ಎದ್ರ ಸಲವಾಗಿ ಕರೆದರೋ ಏನು ನೌಕರಿ ಕೊಡ್ತಾರೋ ಏನಿಲ್ಲೋ. ಅಮ್ಮ ನಾವು ಕಚೇರಿ ನಡೆದೇವ್, ನಿನ್ನ ಆಶೀರ್ವಾದ ಮಾಡಂತ ಎರಡು ಮಕ್ಕಳು ಹೋಗಿ ತಾಯಿ ಪಾದ ನಮಸ್ಕಾರ ಮಾಡ್ಯಾರ. ಆಶೀರ್ವಾದ ಆಗಲೇ ಮಕ್ಕಳ, ಇವತ್ತು ಎಂದವಿಲ್ಲದ ನಿಮ್ಮ ತಂದೆ ರಾಜ ಕಚೇರಿ ಕರ್ಚಾರಲ್ಲ ಕತಡವಿಲ್ಲ. ಇನ್ನುವರೆಗೆ ನೀನು ನಾ ಬಾಲಕರಿದ್ರಿ ಮಕ್ಕಳೇ, ಈಗ 12 ವರ್ಷ ಮೇಲ್ಪಟ್ಟ ಆಗಿರಿ ಮಕ್ಕಳ. ಇವತ್ತು ನಿಮ್ಮ ತಂದಿರು ಏನು ರಾಜಪಟ್ಟ ಅಭಿಷೇಕ ಕೊಡ್ತಿರ್ಬೇಕು. ನನ್ನ ಆಶೀರ್ವಾದ ಪ್ರತಿಪೂರ್ಣ ಅದ, ಹೋಗ ಬರ್ರಿ ಮಕ್ಕಳೇ ಅಂತ. ಜಯವಾಗ್ಲಿ ಹೋಗ ಬರ್ರಿ ಅಂತ ತಾಯಿ ಎಂದ ಬಳಕ ಎರಡು ಮಕ್ಕಳು ಎಲ್ಲಿ ಬಂದಾರಿ ಸ್ವಾದ್ರ ಮಾವನ ಬಲ್ಲಿ. ಸ್ವಾದ್ರ ಮಾವ ಏನಂತರ ಮಾಮ ನಡ್ರಿ ಅಂತ ಕುದುರೆ ಶೃಂಗಾರ ಮಾಡ್ಬೇಕಂತ ಎರಡು ಅಣ್ಣ ತಮ್ಮದರು ಒಬ್ರು ಒಬ್ರು ಅಣ್ಣ ತಮ್ಮ ಮಾತಾಡ್ತಾರ. ತಮ್ಮ ರಾಜ ಪ್ರಾಣಂಸ ಹೋಗ ತಮ್ಮ, ನೀವಿ ನೋಡ್ಬೇಕು ಕುದುರೆ ಶೃಂಗಾರ ಮಾಡ, ನಾ ಬಿ ಶೃಂಗಾರ ಮಾಡ್ತೀನಿ ಕುದುರಿ ಅಂತ. ಇಬ್ಬರು ಅಣ್ಣ ತಮ್ಮದರ ಬಂದಾರಿ ಎಲ್ಲಿ ಮನಿ ತಾಣ ಒಳಗ. ರಾಜ ರಾಜಂಸ ಮನೆ ಒಳಗ ಬಂದು ತನ್ನ ರಾಜ ಪೋಷಾಕ ಧರಿಸಿಕೊಂಡಾನೆ. ಮೂತಿನ ತಲೆ ಮೇಲೆ ಬಿಟ್ಕೊಂಡು ತನ್ನ ರಾಜ್ಯ ಶಿಕಾಯಿ ಮೇಲೆ ಹಚ್ಚಿಕೊಂಡಾನ. ಕುದುರೆ ಹಂತ ಹಾಕ ಬಂದು ಕುದುರಿಗೆ ಬೆಳಿ ತಡಿ ಹಚ್ಚಿ ಬಿಟ್ಟಾನ. ಬೆಳಿ ಲಗಮ್ಮ ಬಾಯಿ ಒಳಗ ಒಟ್ಟು ಕೊಟ್ಟ ಆಗಕ್ಕೆ ಕುದುರೆ ಕೊಳಗ ಕಟ್ಟಾನ. ಎಳೆ ಬಿರ್ದ ಎಳೆ ಬಿರ್ದ ಕಟ್ಕೊಂಡು ತನ್ನ ರಾಜಾಂಗಳದೊಳಗ ತಂದ ನಿಂದ್ರಜಾನೆ. ಶರಣತ ಮಹಾರಾಜ ಪ್ರಾಣಲ್ಲ ಮಣಾಟ ಕುದುರೆ ಶೃಂಗಾರ ಮಾಡದ ಬಳಿಕ ಅವನ ಕಾಲ ಕುದುರೆ ಶೃಂಗಾರ ಮಾಡಬೇಕಂತ ರಾಜ ಶರಣ ಪ್ರಾಣವು ಸೇನೆ ಮಾಡಿ ಅಂತ ಅಭಿ ಕುದುರೆ ಶೃಂಗಾರ ಮಾಡಿ ಕುದುರೆಗೆ ನೋಡ್ಬೇಕಂದ್ರೆ ಶೃಂಗಾರ ಸ್ವಲ್ಪ ಮಾಡಿ ಎಂಟ ಬಿರದ ಕಟ್ಟೆ ಆನ ತಮ್ಮಿದಿ ನಾವು ಶರಣ ಪ್ರಾಣವು ಸ ಕುದುರೆ ಶೃಂಗಾರ ಮಾಡಿ ತೈತೆ ಕುದುರೆ ಹೊಡ್ಸ್ಕೊಂಡು ಬಂದ ಅಣ್ಣನ ಬಲ್ಲಿ. ಅಣ್ಣನ ಬಲ್ಲಿ ಬಂದ ಅಣ್ಣನ ಸಮಾನವ ಕುದುರೆ ನಿಂದ ಮಾಡ್ಬೇಕಂತ ಅಣ್ಣನಂತೆ ಯಾಕೆ ಕುದುರೆ ನಿಂದಿಸ್ ಮಾಡಿ ಏನಂತ. ತಮ್ಮ ನಮಸ್ಕಾರ ಅಣ್ಣ ನಮಸ್ಕಾರ ಅಂದ. ನಮಸ್ಕಾರ ತಮ್ಮ ಒಳ್ಳೆದಾಯ್ತ, ಈಗ ನಿನ್ನ ಅಷ್ಟ ಐಶ್ವರ್ಯ ಅಲಂಕಾರ ನೋಡ್ಕೊಂಡು ನನ್ನ ಮನಸ್ಸಿಗೆ ಬಹಳ ಆನಂದ ಆಗ್ಯದ ತಮ್ಮ. ಇವತ್ತು ಬಂದ ಮಾತಿನ ನೀನೇ ತಪ್ಪ ಮಾಡಿದೀಯೇ ತಮ್ಮ, ನಿನ್ನ ಕುದುರೆ ಕೊಳಗೆ ಎಷ್ಟು ಬಿರ್ದ ಕಟ್ಟಿದೆ ಅಂತಂದ. ನಾ ಏನ್ ತಪ್ಪು ಮಾಡಿದ ಅಣ್ಣ ಅಂದ. ನೀನ ಕುದುರೆ ಕೊಳಗೆ ಎಂಟ ಬಿರ್ದ ಕಟ್ಟಿಕೊಂಡು ಬಂದಿದ್ದಿ, ಜಗಳದ ಮಷ್ಟಿ ಬದರಲ್ಲ ಕಟ್ಕೊಂಡು ಆಗ್ತಾ ಇದೋ. ನಾಳೆ ತಂದೆ ರಾಜವಾಡಕ್ಕೆ ಹೋದ ನಂತರ ನಮ್ಮ ತಂದೆ ಕೂಡಲೇ ಜನ ಮಂದಿ ಜಗಳ ಆಡತಾರೋ. ಇವತ್ತ ಮನೆ ಒಳಗೆ ಎಂಟನೇ ಬಿರ್ದ ಬಿಟ್ಟು ಹಿರಿಯ ಅಣ್ಣ ಅಂದ್ರೆ ಒಂದ ತಂದೆ ಸಮಾನ, ಹಿರಿಯ ಅತ್ತಿಗೆ ಅಂದ್ರೆ ಒಂದ ತಾಯಿ ಸಮಾನ ತಮ್ಮ. ಎಷ್ಟೇ ಆದ್ರೆ ನಾನು ನಿನ್ನ ಹಿರಿಯ ಅಣ್ಣ ಇದ್ದ, ಸ್ವಲ್ಪ ನಾನು ನಿನಗೆ ಬುದ್ಧಿ ಹೇಳಕತ್ತಿದ. ಇದೇ ಎಂಟನೇ ಬಿರ್ದ ಮನೆಯೊಳಗೆ ಬಿಚ್ಚುವಂತ ನಾಗಬಿಟ್ಟಮ್ಮ. ಬಿಚ್ಚಂಗಿಲ್ಲ ಅಣ್ಣ, ಯಾಕಂದ್ರೆ ತಮ್ಮ ಸಜಾ ಚಲೋ ಮಾಡ್ಯಾರ ಕುದುರೆ ಶೃಂಗಾರ ಮಾಡ್ಯಾರ. ಹೊಟ್ಟೆ ಕುದಿಲಕತ್ತಿದೆಯೋ ಅಣ್ಣ, ಮೊದಲಿ ಅಂತಾರ ಹುಣತಾಡ್ತವ್ರು ಬೆಳತಾ ಭಾಗಾದಿ ಅಂತ. ನಾ ಎಂಟ ಬಿರ್ದು ಕಟ್ಟಿ ನಾ ಬಿಚ್ಚಂಗಿಲ್ಲ, ನಿನಗ್ ಬಿ ತಂದಿ ಹೇಳವ, ನನಗ್ ಬಿ ತಂದಿ ಹೇಳವ, ನಡಿ ಹೋಗಾರೆ ಕಚೇರಿ ಒಳಗ. ಕುದಿ ಮಾರ ಕುಂತ ಸ್ವಾತಂತ್ರ ಮಾವನ ಪಾದಕ್ಕೆ ನಮಸ್ಕಾರ ಮಾಡಿ ನಡ್ರಿ ಮಾವನರೆ, ಹೋಗಣ ಕಚೇರಿಗಂತ ಇವರ ಸಾಬೇಕ ನಡೆದಾರ ನಾರ ಯವರ ಸಾಬೇಕ ಬಂದಾರ ತಂದೆ ಸಾಬೇಕೆ ಬಂದಾರ ತಂದೆ ಸಾಬೇಕೆ ಬಂದಾರಿ ಸಾಬೇಕೆ ಬಂದಾರ ತಂದಿ ಕಚೇರಿ ಬಂದಡಾವಿಲ್ಲ ಇಬ್ಬರ ಮಕ್ಕಳು ನೋಡಬೇಕಂದ್ರೆ ರಾಜ ರಾಜೋಸ ರಾಜ ಪ್ರಾಣೋಸ ಇಬ್ಬರ ಮಕ್ಕಳ ಬಂದ ತಂದಿ ಪಾದ ನಮ ನಮ ಅಂತ ನಮಸ್ಕಾರ ಮಾಡ್ಯಾರ. ನಮಸ್ಕಾರ ತಂದಿ ರಾಯ ಅಂದ. ಆಶೀರ್ವಾದ ಆಗಲಿ ಮಕ್ಕಳ ಹೇಳುವಂತವರಾಗರಂತೆ ಎಲ್ಲ ಇಬ್ಬರ ಮಕ್ಕಳಿಗೆ ಕೂಡಿಸಿಕೊಂಡು ಅದೇ ವೇಳೆ ಜಯವಾಗಲಿ ಮಕ್ಕಳ ಬರ್ರಿ ಅಂತ ಹೇಳಿ ಎಡ ಬಲ ಮಕ್ಕಳಿಗೆ ಕೂಡಿಸ್ಕೊಂಡಾನ. ಆ ವೇಳೆ ಮಕ್ಕಳು ಏನಂತಾರ? ಮಕ್ಕಳ ಹೇಳತ್ತರ ಮಾತು ಕೇಳಿರಿ ತಂದಿ ರಾಯ, ನಾವು ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ವರ್ಷ ನಾವು ಇನ್ನ ತನಕ ನಮಗೆ ಕಚೇರಿ ಒಳಗೆ ಕರೆದಿಲ್ಲ. ಇವತ್ತ ಕಚೇರಿ ಒಳಗೆ ಕರೆದಿರಿ ಅಂದ್ರೆ ಬಳಕ ಏನ್ ಯಾರ ಸಲುವಾಗಿ ಕರೆದಿರಿ ಏನಿ ತಂದಿರಾಯ ಹೇಳುವಂತಿಯಾಗಿರಿ ಅಂದ. ಕಚೇರಿ ಕಳಿಸಿದ ಕಾರಣವೇನಂದ್ರೆ ಮಕ್ಕಳ ಈ ತಕ್ಷಣ ಕುಂತು ನಾ ರಾಜ್ಯ ಮಾಡ್ಕೊತ ಸಾಟಿನ ನಾಟಿ ವರ್ಷವಾಯ್ತು. ಇವತ್ತ ನನಗ ಕಚೇರಿ ಒಳಗೆ ರಾಜ್ ಮಾಡೋದಾಗಂಗಿಲ್ಲ. ಇವತ್ತ ಜನ ಮಂದಿಗೆ ಪಗಾರ ಮಾಡ್ಬೇಕಂತ ನನ್ನ ಕಣ್ಣು ಕಾಣುವುದಿಲ್ಲ. ಏನಾದ್ರೂ ಪೆನ್ನ ತೆಗೆದುಕೊಂಡು ಬರಬೇಕಂತ ನನ್ನ ಕೈ ನಗಲ್ಗತ್ತಾವೋ. ಈಗ ನೋಡ್ಬೇಕಾಯ್ತು ನಿಮಗ ಪಟ್ಟಾಭಿಷೇಕ ಮಾಡಿಸಿ ನಾ ಸುಖದ ಬಕ್ರಿ ಊಟ ಮಾಡಿ ನಾ ಮನೆ ಒಳಗ ಮುಕ್ತಿ ಗಳಬೇಕಂತೀನಿ ಮಕ್ಕಳ. ಹಿಂದಕ್ಕೆ 12,000 ಜನ ಮಂದಿಗೆ ಹ್ಯಾಂಗ ತೆಗೆದುಕೊಂಡು ರಾಜ್ಯ ಮಾಡಿದ ಅದರಂತೆ ರಾಜ ಮಾಡಬೇಕು. ಜನ ಮಂದಿಗೆ ಕಷ್ಟದಲ್ಲಿ ಇಡಬೇಡ್ರಿ ಮಕ್ಕಳೇ ಅಂತಂದ. ಇಷ್ಟ ಮಾತಾಡಾಕಿದ್ರಾವಿಲ್ಲ ಮಕ್ಕಳದು ತಂದಿದ ಮಾತಾಡಿದ್ರೆ ಎಲ್ಲಿ ಹಾಕತ್ತೀರಿ ಇವಳಾಗ? ಇಲ್ಲಿನ ಕತ್ತಿ ಇಲ್ಲಿ ಆಗಾದ್ರೆ ಕತ್ತಿ ಎಲ್ಲಿ ಬೆಳೀತಾದ? ಇಬ್ಬರ ಅಡ್ ತಮ್ದರ ನೋಡ್ಬೇಕು ಕುದುರಿ ಒಂದೇ ನೋಡ್ಬೇಕಂದ್ರೆ ಊಟಕ್ಕೆ ಕೊಟ್ಟು ಕಟ್ಟಿಂದಿದ್ದು ಅಣ್ಣನ ಕುದುರಿ ತಮ್ಮನ ಕುದುರಿ ಒಂದೇ ಜಾಗದಾಗ ಕಟ್ಟಿಂದಿದ್ದು ರೀ. ಹಿರಿಯಾತ ಅಣ್ಣನ ಕುದುರಿ ನೋಡ್ಬೇಕಾದ್ರೆ ನನ್ನ ಮೇಲೆ ಕೂಡ ದೊಡ್ಡ ಮಾನ ಯಜಮಾನ. ಸಣ್ಣವನ ಕುದುರಿ ನೋಡ್ಬೇಕಾದ್ರೆ ಎಂಟು ಬಿರ್ದು ಕಟ್ಟದಂತ. ಹಿರಿಯ ಅಣ್ಣನ ಕುದುರಿ ಕಡೆ ಕೊಂಡು ಸಣ್ಣ ತಮ್ಮನ ಕುದುರಿ ನೋಡ್ಬೇಕಾದ್ರೆ ಜಗಡ ಹಿಡಿಯಿತು ಕುದುರಿಗಳು ನೋಡಿ ಜಗಡ ಹಿಡಿಯಿತು. ಎಲ್ಲೋ ನಿನ್ನ ಮ್ಯಾಲ ಕೂಡಂತ ದೊರಿ ದೊಡ್ಡ ಇದಿರ್ಬೇಕು ನನ್ನ ಮ್ಯಾಲ ಕೂಡ ಮಾ ದೊರಿ ಸಣ್ಣವನ ಮಾನಪಾನ ಮುತ್ತೈ ತಾಲನಿದ ನಾ ಸಣ್ಣವಿದ್ದೀನಿ ಮಗನ ನಿನ್ನ ಜೀವಕ ನೀ ದೊಡ್ಡವ ನನ್ನ ಜೀವಕ ನಾ ದೊಡ್ಡವ ಮಗನೇ ಅಂತ ಹೇಳಿ ಆ ವೇಕ ಆ ಘಗ್ರ ಕಟ್ಟಿ ಹೆಚ್ಚಳ ಮಗಲ ಕುದುರೆ ಜಗಾನೆ ಓಡಾವ ಯಾಕಂತ ಓ ನಾರ ಓ ರಾಮ ಕುದುರಿಗಳ ಜಗಡಾರಿಲ್ಲ ಜವಾರ ಬದಿ ಕೇಳಾರ ಬದುಕಿನ ತೋಪಿನ ವಾಜ ಮಾಡಿ ಎರಡು ಕುದುರಿ ಹಿಡ್ಕೊಂಡು ಒಂದೇ ಜಗದಾಗ ತನ್ನಿರ್ಸ ಮಾಡ್ಯಾರ ಸಿಪಾಯಿ ಮಂದಿ ಅಂತಾರ. ನಮಸ್ಕಾರ ನಮಸ್ಕಾರ ನಿಮ್ ನೌಕರಿ ಸಾಕು ನಮ್ ಯಾಕ್ರ ಮಕ್ಕಳ ಯಾಕೆ ಅರೆ ಎಂಟು ಬಿರುದು ಕಟ್ಟವ್ರು ನೀವೇ ಏಳು ಬಿರುದು ಕಟ್ಟವ್ರು ನೀವೇ ರಾಜಾರ ನೀವೇ ಆದ್ರಿ ಪ್ರಧಾನಿ ನೀವೇ ಆದ್ರೆ ನಾವು ಯಾವ್ದಕ್ಕೆ ನೌಕರಿ ಮಾಡಾಮ್ರಿ? ನಾವು ಹೋಗ್ತೇವ ಪರದೇಶ ಹಾಕಂತ ಜವಾನ ಮಂದಿ ಎಲ್ಲ ಇಲ್ಲ ರಾಜನ ಬಲಿ ಬಂದದ ಫಿರಾದಿ ರಾಜ ಅಂತ ಗೌಳಿ ಮಾಡಬೇಡ ತಮ್ಮದಿರಿ ನಾ ಹೇಳ್ತೀನಿ ನನ್ನ ಮಕ್ಕಳಿಗೆ. ಆ ವೇಗ ಬಲಭಾಗದಲ್ಲಿ ಮಕ್ಕಳಿದ್ರು ಮಕ್ಕಳೇ ಕರೆದೇವೇನಂತ ಹೇಳೋ ಮಕ್ಕಳೇ ನೀವು ಮನೆಯಲ್ಲಿಂದ ಬರಬೇಕ ಎಷ್ಟು ಬಿರುದು ಕಟ್ಕೊಂಡು ಬಂದಿರಿ ಮಕ್ಕಳೇ? ಎರಡು ಸಲವಾಗಿ ಯಾಕ ಜಗಳದ ಮಷ್ಟಿ ಎಸ್ ಬಿರುದು ಕಟ್ಕೊಂಡು ಬಂದಿರಲ್ಲ ಗುಲಾಬಿಲ್ಲ ಹಿರಿಯಾತ ಎದ್ದು ತಂದಿ ಅದರ ಬಂದು ಕೈ ಜೋಡಿಸಿ ಏನಂತ ನಮ್ಮ ಮಾತು ಕೇಳಿ ತಂದಿರಾಯ ಏನು ಎಂಟ ಬಿರ್ದ ನಾ ಕಟ್ಟಿಲ್ಲ ನಾ ಏಳ ಬಿರ್ದ ಕಟ್ಟಿನಿ ರಾಜ ನಮಗ ಇದ್ದೀನಿ. ಇವ ಸಣ್ಣ ಎಷ್ಟು ಹೇಳಿದ್ರ ಆದಾಗ ಹೇಳದ್ರೆ ಕೇಳಿಲ್ಲ ಸಣ್ಣ ತಮ್ಮ ರಾಜ ಪ್ರಾಣಸ ಎಂಟ ಬಿರ್ದ ಕಟ್ಟೆ ಅನ್ನ ನೋಡ್ರಿ ಅವ್ನಿಗೆ ಕೇಳ್ರಿ ತಂದಿರಾಯ ಅಂದ. ಆಗಲಿ ಅಂತೇಳಿ ಅದ್ರ ನಿಂತಿದ ಸಣ್ಣ ತಮ್ಮ ಪ್ರಾಣಸ ಆ ಪ್ರಾಣಸ ತಂದಿವೇನಂತ ಎಲೋ ಏ ಮಗನ ಎಂಟ ಬಿರ್ದ ಯಾರು ಕಟ್ಟಿ ಯಾರ ಎದ್ರ ಸಲ ಕಟ್ಟಿದೆ ಮಗನೇ ಎದ್ರ ಸಲ ಕಟ್ಟಿ ನಾನು ಕಾಯಿಸಿದ್ದು ನಾ ಕಟ್ಟಿನ ಅಲೆ ಮಗನೇ ಎಂಟು ಬಿರ್ದಿ ಹಂಗ ಕಟ್ಟಿದೆ ಅದ್ರಂತ ಯಾವಾದ್ರೂ ಒಂದು ನೌಕರಿ ಮಾಡಿ ಭಾರ ಪಡೆದಿದ್ದೇನಾ ಮಗನ. ನೀವು ಹಿಂದೂ ಹೇಳಿಲ್ಲ ಮುಂದೆ ಹೇಳ್ರಿ ಮಹಾರಾಜ್, ಮುಂದ್ ಹೇಳ್ರಿ ಮಹಾರಾಜ್, ನಾ ರಾಜಕೀಯ ಮಾಡ್ತೀನಿ. ಆಗಲೇ ಮಗನೇ, ಈಗ ನೀ ರಾಜಕೀಯ ಮಾಡ್ತೀನಿ ಅಂತ ಕರೆ ಆದ ಇಳಿದ ಹಗಲು ರಾತ್ರಿ ನಡ್ಕೋತ ಹೋಗ್ಬೇಕಾದ ಸವಾರು ತಿಂಗಳ ಹಾದಿಯಾದನು. ಏ ಮಗನ, ನಾವು ಮಾವತಿ ಎಂಬಂತ ಪಟ್ಟಣ ರಾಜ ಕಲ್ಪಸ ರಾಜ ತಕ್ಕಿ ಮೇಲೆ ಕೂತು ರಾಜ ಮಾಡ್ತಾನ. ಆತ ನನ್ನ ದುಸ್ಮಾನ ವೈರ್ಯಾನೇ, ಅವನ ಪ್ರಾಣ ಸರ್ದ ಮಾಡಿ ಬರಬೇಕು. ಅವನ ಏಳು ಸಿಮ್ಮಿ ಮ್ಯಾಲ ದುಮ್ದು ಮ್ಯಾ ಕೆರಿಯಾದ ಆ ದುಮ್ದು ಮ್ಯಾ ಕೆರಿ ಹೊಡೆದು ಏಳು ಬಿಡ್ ಗಾವಲ ನೀರ ನನ್ನ ಊರ ಒಳಗ ಹೋಗಿಸಬೇಕು. ಆ ಕೆರಿ ಪಾಲದ ಮ್ಯಾಲ ಮೂಗಾರ ಕೆಳತಾನ ಸೇಂದ್ರ ಕಪ್ಪಿ ಅದೇ ಬೆಳಕ ಸಪ್ತ ಪಾತಾಳದಲ್ಲಿ ಇರಂತ ನಾಗಶೇಷ ನಾರಾಯಣ ಗಿಡದಲ್ಲಿ ಕೊಡಂತ ಪಾರುಳ ಪಕ್ಷಿ ಇವರು ಮೂರಗ ಮೂಗಾರ ಪ್ರಾಣ ಸದ ಮಾಡ ಬರಬೇಕು ಅಂದ್ರೆ ಅದೇ ಬೆಳಕೆ ನಾ ಶಿವಾಸ್ರಿ ಮಗ ಅಂತ ಹೇಳಿ ಆ ತಕ್ತಿ ಮಾಡ್ಕೊಂಡು ನೀನು ಪಟ ಅಭಿಷೇಕ ಕೊಡ್ತೀನಿ ಅಂತಂದ. ಆಗ್ಲಿ ತಲ್ಲಿ ರಾಯ, ನಮ ನಮ ನಿಮ್ ಪಾದ ನಮಸ್ಕಾರ, ನಿಮ್ ಆಶೀರ್ವಾದಿತ ಬಳಕ ಇಂತ ಸಾವಿರ ನೌಕರಿ ಮಾಡ್ಕೊಂಡು ಬರ್ತೀನಿ ತಂದಿ ರಾಯ. ರಾಜ ಪ್ರಾಣ ಸಂಬಂಧ ತಂದಿ ಪಾದದ ಬಲಿ ಬಂದು ನಮಸ್ಕಾರ ಮಾಡದನ ತಂದಿಗಿ. ತಂದಿರಾಯ, ನನಗ ಆಶೀರ್ವಾದ ಕೊಡ್ರಿ, ನಾ ಹೋಗ ಬರ್ತೀನಿ, ನೌಕರಿ ಮಾಡ ಬರ್ತೀನಂತ ತಂದಿ ಪಾದ ನಮಸ್ಕಾರ ಮಾಡಿ ಕುಂತ ಕುದ್ರಿ ಮ್ಯಾಲ ಬೆಳ್ಳಿ ಲಗಾಮ ಬಾಯಲ್ಲಿ ಕೊಟ್ಟಣ್ಣ ತಾರಿ ಕುದ್ರಿ ಮ್ಯಾಲ ಕುಂತು ನಾ ಹೋಗ ಬರ್ತೀನಿ, ನೌಕರಿ ಮಾಡ ಬರ್ತೀನಂತ ಆತ ನೋಡ್ಬೇಕು. ಕುದ್ರಿ ಮ್ಯಾಲ ಕುಂತು ಕುದ್ರಿ ಬಿಟ್ಟ ಊರ್ ಹೊರಗ ಬಂದ. ಇದಿನ ಕತ್ತಿ ಇಲ್ಲೇ ಆದ್ರಿ ಕತ್ತಿ ಎಲ್ಲಿ ಬೆಳೀತಾ ಅದು ಹಿರಿ ಆತ ಅಣ್ಣ ಇದೀನ ಅವ ತಂದಿ ಸಭದೊಳಗ ಕುಂತಿದ್ದ ಗಪ್ನಿ ಅದು ತಂದಿ ಅಂತ ಯಾಕ ಬಂದ. ತಂದಿ ಅದರ ಬಂದ ಬೇನಂತಾನ, ಹೇ ತಂದಿ ರಾಜ, ನನ್ನ ಅಣ್ಣ ತಮ್ಮಗ ಪ್ರಾಣ ಹೋಗಂತ ನೌಕರಿ ಹೇಳಿದ್ರಿ, ಈಗ ನಾ ಈ ತಕ್ಕ ಕೂತು ನಾ ಏನ್ ರಾಜ ಮಾಡಲಿ ತಾತ. ನಾ ನೋಡ್ಬೇಕಂತ ತಮ್ಮನ ಕೊಡಲಿ ವಾದ ಅಂದ್ರ ಅಂಜಬೇಡಂತ ಅನಿಸ ಶಕ್ತಿ ಹಿಂದೆ ಕಾತದ ಒಂಟ ಏನ ಬಂಟ ಅನಿಸಿ ನನ್ನ ತಮ್ಮನ ಕೊಡಲ ನಾನು ಹೊಂಟ ಹೋತೀನಿ ತಾತ. ಈ ರಾಜ ಸಿಂಹಾಸನ ನನಗ ಬೇಕಾಗಿಲ್ಲ, ನಾನು ಹೊಂಟ ಹೋತೀನಿ, ನನಗ ನಾಪಣೆ ಕೊಡ್ರಿ ತಂದಿ ರಾಜ ಅಂತಂದ. ತಂದಿರಿ ನಾವತ್ತಾನ ಶಾಲೆ ಮಗನಿಗೆ ನೌಕರಿ ಕೊಟ್ಟಿದ್ರಿ, ನೀವು ನೌಕರಿ ಕೊಡ್ತೀನಿ, ನೀವು ಇಬ್ಬರು ಹೋಗಿ ಆ ಕಡೆ ಹೋಗ್ರಿ ನೌಕರಿ ಮಾಡ್ಕೊಂಡ ಬರ್ರಿ ಮಕ್ಕಳ್ರಿ ಅಂತ ಅವ ಹೋಗ್ಯ ನೀವಿ ಹೋಗ ಮಗ ಅಂತ ಆಶೀರ್ವಾದ ಕೊಟ್ಟ. ಇಬ್ಬರ ಅಡತಮ್ಮದಾರ ಹೋಗ್ರಲ್ಲ ಕೂಡವಿಲ್ಲ ರಾಜ ಪ್ರಾಣ ಸೀನ್ ಮಾಡಿದ್ರಿ ಕುದ್ರಿ ಮ್ಯಾಲ ಕುಂತು ನಡೆದಿದ್ದ ಊರವರೆಗ ಹಿರಿಯ ತಾಡ ರಾಜ ರಾಜೋ ಸೀನ್ ಅಂತಾನೆ. ಎಲ್ಲೋ ತಮ್ಮ ರಾಜ ಪ್ರಾಣೋಸ ಸ್ವಲ್ಪ ಕುದ್ರಿ ರಿಸ್ ಮಾಡ ತಮ್ಮ, ನಾವಿ ಬರ್ತೀನಿ ನಿನ್ನ ಜೊತೆ ಗುಡಿ ಅಂದ. ನನ್ನ ಸಲುವಾಗಿ ನೀ ಯಾಕೆ ಬರ್ತೀ, ನೀ ಬೇಡ ತಿಮ್ಮನ ಕೂತು ರಾಜ ಮಾಡೋದು ನಾವು ತಂದಿ ನಿನಗ ರಾಜಸಿಂಹಾಸನ ಕೊಟ್ಟಾನೆ, ನನಗ ಪ್ರಾಣ ಹೋಗಂತ ನಂಬಿಕೆ ನಾ ಹೊಂಟ ಹೋತೀನಿ ಅಣ್ಣ, ನನ್ನ ಸಲುವಾಗಿ ನೀ ಯಾಕೆ ಹೊಂಟಿದಿ, ಹೋಗು ತಕ್ಕ ಮೇಲೆ ಕುಂತು ರಾಜ ಮಾಡುವಂತ ನಾಗಂತಂದ. ಎಷ್ಟ ಅಂದ ಬಳಕ ಅಣ್ಣ ಅಂತ ಅಣ್ಣ, ಎಷ್ಟಾದ್ರೆ ಅಣ್ಣ ಅಂತ ನನ್ನ ಹಿರಿಯ ವಿಧಿ ಎಲ್ಲ ತಳ್ಕೊಂಡು ಹೋಗ್ಬೇಕಂತ ತಮ್ಮ. ಹಾಗೆಲ್ಲ ತಮ್ಮ ಸಣ್ಣ ವಿಧಿ ನಿನಗೆ ತಿಳಿಯಂಗಿಲ್ಲ, ನೀವೊಬ್ಬನೇ ಹೋಗಬಾರ್ದಲ್ಲಡೆ ಆಳಾಕ, ನಾವಿ ಬರ್ತೀನಿ ರಣಮೈದಾನದಾಗ ಎಷ್ಟು ಪ್ರಾಣ ಹೋಗ್ತಾವ ಎಷ್ಟು ಜೀವ ಹೋಗುತ್ತಾವು, ನಾವಿ ಬರ್ತೀನಿ ಕೂಡ ತಮ್ಮ ಖರೆ ಹೋಗದ ಹೋಗುತ್ತೇವು. ಮನಿ ಒಳಗ ಆಡದಂತ ತಾಯಿ ಆಳ ಹೋಗಿ ತಾಯಿ ಆಶೀರ್ವಾದ ಕೂಡ ಹೋಗಾರಿಲ್ಲಡೆ ಆಳಾಕಂತ ಇಬ್ಬರ ಆಡ್ತಾರ ಯಾರ ಕುಂತು ಆತೊಡ್ಬೇಕಂದ್ರ ರಾಜನ ಮನಿಗೆ ಬಂದರ ದೇವರೇ. ನಮಸ್ಕಾರ ಮಾಡ್ಯಾರ ಅಮ್ಮ. ಯಾಕ್ರಿ ಮಕ್ಕಳೇ ನಮಸ್ಕಾರ ತಾಯಿ ಅಂತ ತಾಯಿ ಪಾಗ ನಮಸ್ಕಾರ ಮಾಡಿದ್ರೆ ತಾಯಿ ದಿನ ಹಾಕಿ ಆರ್ತಿ ತಗೊಂಡು ಮಕ್ಕಳಿಗೆ ಆರ್ತಿ ಬೆಳಗಲ ಹಾಕ ಬಂದಾಳ. ಬರೋ ಬರೋ ಮಕ್ಕಳ, ನೀವು ಜನಮಂದಿ ಹನ್ನೆರಡು ಸಾವಿರ ಜನ ಮಂದಿ ದೃಷ್ಟಿ ಆಗಿರ್ಬೇಕು, ನಿಮ್ಗೆ ಆರ್ತಿ ಬೆಳಗ್ತೀನಿ ಬರೀ ಮಕ್ಕಳೇ ಅಂತ ಹಿರಿಯ ಆತ ಮಗನಿಗೆ ಆರ್ತಿ ಬೆಳಗತ್ತಿದ್ದಳು. ತಮ್ಮ ಎಲ್ಲನ ಎಲ್ಲಿದ ತಮ್ಮ, ಯಾಕೆ ಕಾಣಲ್ಗ ನಮ್ಮ ಮಗ ತಮ್ಮ ಎಲ್ಲಿ ಬಿಟ್ಟ ಎಲ್ಲಿ ಬಿಟ್ಟು ಬಂದಿದಿ. ತಮ್ಮ ನೋಡಬೇಕಾದ್ರೆ ಹಿಂದೆ ನಾರಾಜ ಆಗಿ ನಿಂತ ನೋಡವಾಯ್ಕ ತಮ್ಮ ಹ್ಯಾಂಗ ಕೆಳಗ್ ಓಡಾಕಿ ನಿಂತಾನ, ಅವನಿಗೆ ಆರ್ತಿ ಬೆಳಗ ಅಂತ ಅನ್ಬೇಕು ಕ್ಷಣ ತಮ್ಮಂತನವಾ. ಏನು ನನಗ ನೀ ಆರ್ತಿ ಬೆಳಗ್ ಬೇಡ ತಾಯಿ, ಹಿರಿಯ ಆತ ಅಣ್ಣಗ್ ನೋಡ್ಬೇಕ ಬೆಳಗು ರಾಜ ರಾಜವಂಶಕ್ ನನಗ ಬೆಳಗ್ಗೆ ಬೇಡ. ಯಾಕೋ ಮಗನೇ ಇಷ್ಟ ಕಟ್ಟು ಶಬ್ದ ಮಾತಾಡಕತ್ತಿದಿ, ಎಷ್ಟಾದ ನಾ ಕಷ್ಟ ಪಡೋದ ನಾನು ನಿಮಗೆ ಇಬ್ಬರಿಗೆ ಹರಿದೀನಿ ಮಕ್ಕಳ, ಇಂತ ಕಟ್ಟ ಶಬ್ದ ಯಾಕೆ ನುಲ್ಲಕತ್ತಿದಿ ಮಗ, ಯಾಕೋ ರಾಜ ರಾಜವಂಶ ತಮಗೆ ಏನ್ರ ಮಾತಾಡ್ರೇನು ಮಗನಿಗೆ, ನಿಮ್ಮ ತಂದಿ ಏನ್ರೆ ನಿಮಗ ಸಿಟ್ಟು ಮಾಡ್ಯಾರೇನು ಮಕ್ಕಳ, ತಮ್ಮ ಯಾಕೆ ಇಂತ ಪರಿ ಕಟ್ಟೋ ಶಬ್ದ ಮಾತಾಡ್ಕತ್ತನ ಮಗ. ಮಾತ ಕೇಳ ಆಡದ ತಾಯಿ, ತದಿ ದಿನ ಅವರ ನೌಕರಿ ಕೊಟ್ಟಾರ ಆತ ನೋಡ್ಬೇಕಂದ್ರೆ ನಮ್ಮೆ ಆ ಊರಿಗೆ ಹೋಗಿ ಆ ನೋಡ್ಬೇಕ ರಾಜಾಗ ಸರ್ದ ಮಾಡಿ ಆ ಊರ ನೀರ ನಮ್ಮ ಊರಿಗೆ ತರಬೇಕಂತ ನೌಕರಿ ಕೊಟ್ಟಾರ ತಮ್ಮಗ. ಅದ್ರ ಕಡೆ ತಮ್ಮ ನಾರಾದಾಗಿ ನಿಂತಾನವ. ಆಗಲಿ ಮಕ್ಕಳ ಈಗ ಹೋಗಬರುವಂತರಾಗ್ರಿ, ನಿಮ್ಮ ಸಲುವಾಗಿ ನನ್ನ ಆಶೀರ್ವಾದ ಪರಿಪೂರ್ಣ ಆದೇ, ನೀವು ತಡವಾಡಬೇಡ್ರಿ ಮಕ್ಕಳೇ ಅಂತ ಆ ಮಕ್ಕಳಿಗೆ ಖೂನ್ ಕೊಡ್ತೆ ಇರ್ಲಾರ್ದಂತೆ ಮನೆಯೊಳಗೆ ಬಂದು ಪರಾಳದ ಬುತ್ತಿ ತಯಾರ ಮಾಡಿ ಆ ಕುದುರೆ ತೊಬಡಿ ಒಳಗ ಖೂನ ಇರ್ಲಾರ್ದಂತೆ ಕುದುರೆ ತೊಬಡಿ ಒಳಗೆ ಇಟ್ಟಾಳ, ಹೋಗಬಾರಿ ಮಕ್ಕಳೇ ಅಂತೆ ತಾಯಿದಂತಕ್ಕೆ ಆಶೀರ್ವಾದ ಕೊಟ್ಟಾಳ, ಹೋಗಿ ಬರಿ ಮಕ್ಕಳೇ ಅಂತಂದಳು. ಎರಡು ಮಕ್ಕಳ ನೋಡ್ಬೇಕಂದ್ರೆ ತಾಯಿ ಆಶೀರ್ವಾದ ತಗೊಂಡು ಇಬ್ಬರ ಅಣ್ಣ ತಮ್ಮದ ಕುದುರೆ ಮ್ಯಾಲೆ ಕುಂತು ಬೆಳಿಲ ಅವ ಬಾಯ್ದೆ ಕೊಟ್ಟು ಅಣ್ಣ ಹಾರಿ ಕುದುರೆ ಮ್ಯಾಲೆ ಕುಂತು ಇಬ್ಬರ ಅಣ್ಣ ತಮ್ಮದ ಕುದುರೆ ಮ್ಯಾಲೆ ಕುಂತು ನೋಡ್ಬೇಕಂದ್ರ ಎಡದವ ಅನ್ನದ ಹಾದೀನೇ ಯಾಕೋ ಹೊಡಿ ಹೊಡಿ ಹಿಡಿ ಹಿಡಿ ಕಡಿ ಕಡಿ ಅಂತ ಅವಾಜ್ ಹೊಂಟದ ಅನಂತರ ಒಳಗ ಇದು ಯಾವ್ದರ ಅವಾಜ್ ಅದೋ ಅಣ್ಣ, ಯಾಕಂದ್ರ ನೀ ಎಷ್ಟಾದ್ರೂ ಹಿರಿಯ ಇದಿ ಅಣ್ಣ, ಇದು ಯಾವ್ದರ ಅವಾಜ್ ಅದ ಅಣ್ಣ ಹೇಳುವಂತೆ ಆಗಬೇಡ, ಇಲ್ಲಿ ಹುಲಿ ಕಡಿ ಸಿಂಹಾಸನ ಗರ್ಜನೆ ಆದೇ, ನೀ ಏನ ಭಯ ಪಡಿಬೇಡ ತಮ್ಮ, ನಿನ್ನ ಹಿಂಭಾಗಲೇ ನಾನು ಇದ್ದ, ನಿಮ್ ಮುಂದಾಗಿ ನೌಕರಿ ಮಾಡುವಂತ ನಾಗ ಮಗ ಅಂತಂದ. ಇಬ್ಬರ ಅಣ್ಣ ತಮ್ಮದು ಯಾರು ಒಂದಂತರ ಒಳಗೆ ನಡೆದ ಆರು ಹಿಡಿ ಹಿಡಿ ಕಡಿ ಕಡಿ ಅಂತ ಅವಾಜ್ ಹೊಂಟಾದು, ಅಲ್ಲಿ ಏನಾಗಿತ್ತಂದ್ರೆ ಹಿಂದಿನ ಕಾಲದ ಒಳಗ ತಂದಿ ಆತನ ತಂದಿ ಬಂದ ನಡೆ ಆಡಿ ಇಂದು ಜಗಾರಣ ಮೈದಾನ ವಿತ್ರಿ, ಸಾವಿರಾರು ಜನ ಬದಿ ಸಿಪಾಯಿ ಬಂದಿದ್ ಪ್ರಾಣ ಹೋಗಿತ್ತು, ಹಿಡಿ ಹಿಡಿ ಕಡಿ ಕಡಿ ಅಂತ ಅವಾಜ ಹೊಟ್ಟಿತ್ತು. ತಮ್ಮ ಏನಂತಾರ ತಮ್ಮ ಅಣ್ಣ ನನಗ ಯಾಕೋ ಹಸುವಾಗಿ ಅವ ಹೊಟ್ಟೆಯಾಗ ಏನಾರ ಇದ್ರ ನಡೆ ಆಳಾಗ ಬರ್ತಾದ, ನನಗ ಹೊಟ್ಟೆಯಾಗ ಬಗ್ ಮಾಡಕತ್ತಿ ಅದು ಅಣ್ಣ, ಏನಾರ ಊಟಕ್ಕೆ ಇದ್ರೆ ಕೊಡು ಅಂದ. ಎಲ್ಲೋ ತಮ್ಮ ಮನೆಯಿಂದ ಬರ್ಬೇಕ ತಾಯಿದಕ್ಕೆ ಎಷ್ಟು ಹಾಲು ಪರಿದ್ರ, ಊಟ ಮಾಡಿ ಹೋಗ್ರಿ ಮಕ್ಕಳೇ ಅಂತೆ, ಅದೇ ಬೇಕ ತಾಯಿ ಅಷ್ಟ ಹಾಲು ಪರಿದಳು ತಮ್ಮ, ತಾಯಿ ಮಾತ ನಾವು ಮೀರಿ ಬಂದೀವೋ ತಮ್ಮ, ತಾಯಿ ಜೀವನ ನಾಯಿ ಜೀವ ಅನ್ಸಿಯಾದಿ, ಆ ಬೆಳಕೆ ತಾಯಿ ಮಾತ ಮೀರಿ ನಾವು ಬಂದೀವು ತಮ್ಮ, ಈಗ ಇಂತ ಕಾಣ್ತಾರ ನೋಡಕ ನಾನ ಬೇಡದ್ರ ನಾ ಎಲ್ಲಿ ದಾನ ತಂದು ಕೊಡಿ ಮಗ ತಮ್ಮ, ತಮ್ಮ ಅಣ್ಣ ಮಾತು ಕೇಳ ನನಗೆ ಹಸು ತಾಳವಟ್ಟೆ ಅದು, ದಿನಾಲ ನೋಡ್ಬೇಕಾದ್ರೆ ನಮ್ಮ ಮನೆ ತಾನೊಳಗ ನಾವು ನೋಡ್ಬೇಕು, ಕುದುರೆ ನೋಡ್ಬೇಕು, ಕಳ್ಳಿ ದಾಣಿ ಆಗುತ್ತಿದ್ದೇವೋ ಚಂದಿ ಕೊಡುತ್ತಿದ್ದೇವೋ, ಎಲ್ಲರ ಬಂದ ನಾಲ್ಕು ದಾಣಿ ಕಳ್ಳಿ ದಾಣಿ ಅವನ್ನು ತಗೊಂಡ ಬಾ ಅಣ್ಣ, ಗಣಿತ ಮಾತಾಡಿವಂತ ಮಾಗಂತ ಹೇಳಿ ತಮಗ ಬಾಜು ನಿಂದ್ರಿಸಾನೆ, ಎಲ್ಲಿ ಬಂದ ಹಾನು ಕುದುರೆ ಅಂತ ಹಾಕ ಬಂದ ಕುದುರೆ ತೋಬಡಿ ಬಳಗ ಕೈ ಹಾಕಬೇಕಾ, ತಾಯಿ ದಂತಕ್ಕೆ ಫರಳ ಬುತ್ತಿ ಕಟ್ಟಿದಳು ಆ ಏ ದೇವಾ, ಖೂನ ಕೊಡ್ತಾ ಇಲ್ಲಾರ್ದಂತೆ ಮಕ್ಕಳಿಗೆ ಈ ಫರಳ ಬುತ್ತಿ ಕಟ್ಟಾಳ ನಮ್ಮ ತಾಯಿ, ಏ ತಮ್ಮ ನಮಗ ಖೂನ ಕೊಡ್ತಾ ಇಲ್ಲಾರ್ದಂತೆ ತಾಯಿ ಬುತ್ತಿ ಕಟ್ಟಾಳ, ಈಗ ಬಾ ತಮ್ಮ ಇಬ್ಬರು ಕೂಡಿಕೊಂಡು ಆ ಕರಿ ಪಾಳದ ಮೇಲೆ ಹೋಗಿ ನಾವು ಊಟ ಮಾಡೋಣ ನಡೀತಮ್ಮ ಅಂತ ಆ ನೈದಮ್ಮ ತಮ್ಮ ನಂತ ಯಾಕೆ ಬಂದು ಎಲ್ಲೋ ತಮ್ಮ ನಡಿ ತಾಯಿ ಬುತ್ತಿ ಕಟ್ಟಾಳ ಹೋಗೋಣ ನಡಿ ಅಂತಂದ. ಇಬ್ಬರ ಅಡತಮ್ಮದೇ ಯಾರ ಕೂತ್ಕೊಡ್ಬೇಕಾದ್ರೆ ಎಲ್ಲಿ ಆ ಒಣತ್ರ ಊಟ ಮಾಡಿ ಮತ್ತ ಕುದುರೆ ಮ್ಯಾಲೆ ಕೂತು ನಡೆದ್ರು ನಡೀತಾ ನಡೀತಾ ಹೊತ್ತ ಮುಣಿಯಾದ ಕತ್ತಲಾಯ್ತು, ಇಬ್ಬರ ಅಣ್ಣ ತಮ್ಮದು ಯಾರಂತಾವ್ ಎಡ ಏನು ಇಟ್ಟು ತನಕ ಆ ಹೊತ್ತಿತ್ತು ನಾವು ದಾರಿ ನೋಡದೇವು, ಈಗ ನಡೆದು ನೋಡಿದ್ರು ನನ್ನ ಕೈ ಕಾಲನ ಇಲ್ಲ ಆಕತ್ತೆ ಆ ಕುದುರೆ ಒಳಗಿ ಸೋತಾವ, ಇಲ್ಲೇ ನೋಡ್ಬೇಕಂದ್ರೆ ಚಕ್ರ ಕಟ್ಟಿ ಕಾಣಕತ್ತೆ ಆದತ್ತು, ಆ ಉಣತ್ರ ಒಳಗ ಆ ಚಕ್ರ ಕಟ್ಟಿಗೆ ಬಂದು ಆ ಚಕ್ರ ಕಟ್ಟಿ ಮ್ಯಾಲೆ ಇಬ್ಬರ ಅಣ್ಣ ತಮ್ಮದು ಯಾರು ಹುಣಗ್ಲಾಕ ಇಬ್ಬರ ಅಣ್ಣ ಬಂದು ಕಟ್ಟಿ ಮ್ಯಾಲೆ ಕುಂತರು ಏನಂತಾರೆ ಹಿರಿಯ ಅಣ್ಣ, ಎಂತ ಒಂದಂತ ಒಳಗ ನಾವು ಇಬ್ಬರು ಯಾರ ತಮ್ಮನ ಹ್ಯಾಂಗ ಈಗ ಈ ಒಂದಂತರ ಒಳಗ ಮಾತು ಕೇಳೋ ತಮ್ಮ, ಒಂದತ್ರ ಒಳಗೆ ಬಿಡ್ಬೇಕಂದ್ರೆ ಹುಲಿಗೊಳ ಇರ್ತಾವ, ಕಾಡ ಬಿಡ್ಬೇಕಂದ್ರೆ ಹುಲಿ ಸಿಯಗೊಳ ಇರ್ತಾವ, ನಮಗ್ ನುಂಗಿ ನೀವು ಹೋದು ಅಂದ್ರ ನಾವು ಹ್ಯಾಂಗ ಮಾಡಾರಿ ಅಣ್ಣ ಅಂತ ತಮ್ಮಂತಾನ ಅಣ್ಣಗ ಅಣ್ಣ ತಮ್ಮರು ಕೂಡಿ ನೋಡ್ಬೇಕಂದ್ರೆ ಆ ಚಕ್ರ ಕಟ್ಟಿ ಮ್ಯಾಲ ಬಂದು ಇವ್ರ ಮುಕ್ಕಾಮ ರಹವಾಸ ಮಾಡ್ಯಾರ ದೇವರಿ, ರಾತ್ರಿ ಟೈಮ್ ಐತ್ರಿ ಬಾರಾದ ಟೈಮಿನಾಗ ಕಿರ್ರ ಒಳಗೆ ಅವಾಜ್ ಹೊಟ್ಟ ತಮ್ಮಗಂತ ಹೇ ಅಣ್ಣ ತಮ್ಮ ಅಂಜಿ ಬ್ಯಾಡ ನಾ ಇದ್ದೀನಿ ಕೂಡ ಅಂತ ಒಬ್ಬರಿ ಒಬ್ಬರು ಇಬ್ಬರ ಅಣ್ಣ ತಮ್ಮ ಯಾರ ಧೈರ್ಯ ಹಾಕೊಡ ಕೂತ ಆ ಚಕ್ರ ಮೆಟ್ಟ ಕಟ್ಟಿ ಮ್ಯಾಲ ಕುಂತಾರ ಮಾತಾಡ ಕೂತ ರಾತ್ರಿ ಬಾರಾಗ್ಲಾಗ್ತಾರ ಇಲ್ಲ ನಿದ್ದಿ ಹೊಂಟಾದ ಇಬ್ಬರ ಅಣ್ಣ ತಮ್ಮದು ಯಾರಿಗಿ ಸಣ್ಣ ಅಣ್ಣ ನೀ ನಿದ್ರಿಗೆ ತಾಳಂಗಿಲ್ಲ ಅನ್ನೋ ಈಗ ಒಂದ ತಾಸ ನೀ ನಿದ್ರಿ ಮಾಡುವಂತವನಾಗೋ ನೀನು ಸುತ್ತಮುತ್ತಲೇ ಕೂತು ಸುತ್ತಮುತ್ತ ಗಸ್ತಿ ಪಾರ ಮಾಡತ ಆ ಹೇಳಕ ನಾ ನಿದ್ರಿ ಮಾಡ್ತೀನಿ ಅಣ್ಣ ನೀ ಹೋಗಿ ವಿಶ್ರಾಂತಿ ಮಾಡುವಂತನಾಗಂತಂದ ಕ್ಷಣ ತಮ್ಮ ಇಷ್ಟ ಅಲ್ಲ ಗಿತ್ತಡವಿಲ್ಲ ಹಿರಿಯ ಆಡ ನೋಡ್ರಿ ಶಾಲ ಹೊಚ್ಚಕೊಂಡ ಚಕ್ರ ಕಟ್ಟಿವ್ಯ ಅಲಮ್ಮನಿಗೆ ಆದ ಕ್ಷಣ ತಮ್ಮ ಯಾರೋ ರಾಜ ಪ್ರಾಣೋಸ ಕೈಯಾಗ ಬಾಣ ತಲವಾರ ಬಿರಾಗ ತಗೊಂಡ ತಮ್ಮಗ್ ನೋಡ್ಬೇಕಂದ್ರೆ ರಕ್ಷಣೆ ಮಾಡತ್ರಿ ಹಿರಿಯ ಅಣ್ಣಗ ಏನಂತ ರಕ್ಷಣೆ ಮಾಡ್ತಾನ ಕಾಲಿಗೆ ಒಬ್ಬ ಬರ್ತಾನ ತೆಲಿಗೆ ಒಮ್ಮ ಬರ್ತಾನ ಕೈಯಾಗ ತಲವಾರ ತಗೊಂಡ ಅಲ ಬಾಣ ತಗೊಂಡು ಪೈರ ಬಳಕತ್ತಿದ ರಾತ್ರಿ ಬಾರದ ಟೈಮ್ ಆಗ್ಯಾದರಿ ಎಲ್ಲಿ ಅಣತಮ್ಮದ್ಯಾರ ಹೋಗಿ ಚಕ್ರ ಕಟ್ಟಿ ಮೇಲೆ ಇದ್ರು ಅದೇ ಜಾಗದಾಗ ಮೂರು ಪ್ರಾಣಿ ಮೂರು ಗೆಳತಾನ ವಿತ್ತರಿ ಮೂಗಾರ ಮಂದಿದು ಏಳಡಿ ಶರಪ ಅಡಿ ಒಳಗೆ ನೋಡ್ಬೇಕಂದ್ರೆ ಹುತ್ತ ಮನುಷ್ಯರ ಹತ್ರ ಹುತ್ತಿಯಾರ ಆದ ಹುತ್ತಿಯೊಳಗೆ ಕುಂತಿತ್ತು ಕೆರಿ ಒಳಗ ತುಂಬ್ಯಾ ಕೆರಿ ಒಳಗ ನಿಗಂಬ್ಯ ಕಂಪಿ ಎಂಬದ ಒಂದು ಎರಡದು ಮೂರನೇದ ನೋಡಬೇಕಾದ ರಾ ನೋಡ್ಬೇಕ ಆಲ ಗಿಡದ ಮ್ಯಾಲ ಪಾರೋಳ ಪಕ್ಷಿ ಅಂತ ಮಿತ್ರಿ ಆ ಪಾರೋಳ ಪಕ್ಷಿ ಒಳಗ ರಾಜ ಗಣಪ ಶವರಾಜ ಅಂದು ಜೀವಾಸ್ತಳ ಅದ್ ನೋಡ್ಬೇಕಂದ್ರೆ ಕಟ್ಟಿ ಆ ನೋಡ್ಬೇಕಂದ್ರ ಪಕ್ಷಿ ನೋಡ್ಬೇಕಂದ್ರೆ ದಂಡದಾಗ ಇಟ್ಟಿರು ಮೂರು ಪ್ರಾಣಿ ನೋಡ್ಬೇಕು ಆ ದಿವಸ ಜಗಳ ಆಡಿ ಯಾರ್ದವ್ರ ಮನ್ಯಾಗ ಕರ್ರಗ ಮಾರಿ ಕರ್ರಗ ಹಚ್ಕೊಂಡು ಯಾರ್ದವ್ರ ಮನೆ ಒಳಗೆ ಹೋಗುತ್ತಿರು ಸರಾತ್ರಿ ಬಾರಟ್ಟಿ ಟೈಮ್ ಆಗಿ ಅದು ಅವ್ರು ಮೂರು ಪ್ರಾಣಿ ಒಂದೇ ತೊಲಿ ಮೇಯುತ್ತಿರು ದಿನ ದಿನ ಒಂದೇ ತೊಲಿ ಕೂಡುತ್ತೀರು ಹೇಳ್ತಿರು ಆ ದಿವಸ ಜಗಳ ಆದ ಬಳಕ ಕಪ್ಪಿ ಹೋಗಿ ಮನೆ ನೀರಾಗ ಕುಂತತ್ತು ಆ ಹೋಗಿ ತನ್ನ ಮನೆಯಾಗ ಹುತ್ತಿ ಒಳಗೆ ಕುಂತತ್ತು ಪಾರೋಳ ಪಕ್ಷಿ ಅಣ್ಣ ಹೋಗಿ ಗಿಡದ ಮೇಲೆ ಕುಂತಿದ್ದ ಆ ಕಪ್ಪಿ ಎಲ್ಲ ಪಾರೋಳ ಅಣ್ಣ ದಿನ್ನಲ್ಲಿ ನೋಡ್ಬೇಕಂದ್ರೆ ನಾವು ಕೂತು ಮಾತಾಡ್ತಿದ್ದೇವ್ ಇವತ್ತು ಬಿ ಮಾತಾಡ್ರ ಬಾಯಣ್ಣ ಸಂಘಟ ಏನ ಒಯ್ಯೋದು ಅದ ಇರೋ ತನಕ ನೋಡ್ಬೇಕು ಚಲೋ ಕೆಟ್ಟದ ಎಡೆ ಬರ್ತದ ಸಂಘಟ ಏನು ಬರಂಗಿಲ್ಲ ಬಾ ತಮ್ಮ ತಳಗ ಮಾತಾಡಾರಿ ಇಬ್ಬರು ಬಾ ಅಂತ ಕಪ್ಪಿ ಕರಿಲಿಕ್ಕೆ ಹತ್ತತ್ರಿ ಯಾರಿ ಯಾ ಪಾರೋಳ ಪಕ್ಷಿ ಅಣ್ಣಗ ಪಾರೋಳ ಪಕ್ಷಿ ವೇನಂತ ಕಪ್ಪಿ ನಿನ್ನ ಕೂಡಲಿ ಏನ ಮಾತಾಡೋ ಈಗೆಲ್ಲ ನಿಂದ ಕಿಡಿಗೇಡಿ ಗುಣವ ಮಗನ ನೀ ಎಲ್ಲ ಇದು ಹಚ್ಚಿದ ವಿಘ್ನ ಬಾಳ ನೀನು ಕೊಡಲಿ ಏನು ಮುಖ ತಗೊಳ್ಳುವುದು ನಾ ಏನು ಮಾತಾಡಲಿ ನೀನು ಕೊಡಲಿ ನಿನ್ನಷ್ಟಕ್ಕೆ ನೀರು ನನ್ನಷ್ಟಕ್ಕೆ ನಾ ಇರ್ತೀನಿ ಮಗನೇ ಕಪ್ಪಿ ಅತ್ತ ಪರವಾಗಿಲ್ಲ ಯಾಕೆ ಹಿಂಗ ತಿಳಿದ ಮಾತಾಡಕತ್ತೀವಿ ನೀ ಜರ ನನ್ನ ಬಳಿ ಬಂದಿ ಠೀಕ್ ಆಯ್ತು ಬರ್ಲಿಲ್ಲ ಅಂದ್ರೆ ನಿನ್ ಭೇದ ಹಿಂದಿನ ಮುಂದಿದೆಲ್ಲ ಮಾನವ ಮನುಷ್ಯ ಹೇಳ್ತೀನಿ ಮಾನವ ಮನುಷ್ಯ ಈ ಒಂದ್ರೊಳಗೆ ಯಾರು ಯಾರು ಹತ್ತಿರಿದ್ರಿ ಬೇಕು ಆ ಮಾನವ ಮನುಷ್ಯ ಬಂದ್ರೆ ನಿನ್ನ ಪ್ರಾಣ ಹೊಡಿತ ನನ್ನ ಪ್ರಾಣ ಹೊಡಿತಾರ ಬರಂಗಿಲ್ಲ ನೀ ಬರಂಗಿಲ್ಲ ಬರಂಗಿಲ್ಲ ಅನ್ಬೇಕ ಸಿಟ್ಟಿಲ್ ಸಾಮರ್ಥ ಆಗಿ ಆ ನಿಗಂಬೆ ಆ ಕಪ್ಪಿ ಏನ್ ಮಾಡ್ತೀರಿ ನೀರಿನ ಒಳಗಿಂದ ಹೊರಗ ಬಂತು ಹೊರಗ ಬಂದ್ ನೋಡ್ಬೇಕಂದ್ರ ಸರ್ ರಾತ್ರಿ ಟೈಮ್ ಆಗಿದೆ ಪಾರ ಒಂದ ಅದ್ರ ಹೊಟ್ಟಿ ಒಳಗ ಎರಡಲ್ ನೋಡ್ಬೇಕಂದ್ರೆ ರತ್ನಗಳು ಇದ್ರು ಇಲ್ಲ ಅಲ ಅದ್ರ ನೋಡ್ಬೇಕಂದ್ರೆ ಹೊಟ್ಟಿ ಒಳಗ ಲಾಲ ತೆಗೆದು ಭೂಮಿ ಮ್ಯಾಲ ಬಿಟ್ಟು ಕಾರ್ತ್ರಿ ಕಪ್ಪಿ ಆ ರತ್ನದ ಬೆಳಗಿಗೆ ಕಪ್ಪಿ ಮೈಲಾಕ್ ಶುರು ಮಾಡ್ತಾರಿ ಮೈತಾ ಮೈತಾ ಏನಂತದ ಪಾರವಣ್ಣ ನೀ ಕರೆದ್ರೆ ಬರಲ್ ಹೊಂಟಿದಿ ಈಗ ನನ್ನ ನಿಂದೆ ಆಡ್ತೀನಿ ನೋಡಣ ಅಂತ ಆ ಕಪ್ಪಿ ಇದ್ದಿದ್ ಒದ್ರಿ ಹೇಳಕತ್ತಿದ್ರಿ ಆ ಒದತ್ರ ಬಳಗ ಮನುಷ್ಯ ಹಾಗ ಮಾತಾಡತಾದ ಹಾಂಗ ಮಾತಾಡಕತ್ರಿ ಆ ಕಪ್ಪಿ ಏನಂತ ಮಾತಾಡತಾದ ಈ ಒದತ್ರ ಬಳಗ ಯಾರು ಕರಿಬಾರು ಮನುಷ್ಯ ಬಿದ್ದದರು ಅವನರ ಲಕ್ಷಿಟ ಮಾತು ಕೇಳಬೇಕು ಮಾನವ ಆ ಮೂರು ಪ್ರಾಣಿ ಎಲ್ಲ ಬಾಡವರಿ ಎಲ್ಲಿ ಒಲತ್ರ ಒಳಗ ಮೈಲಕತ್ತೀರು ಆತಾಡಬೇಕಾದ್ರೆ ಕಪ್ಪಿ ಇಷ್ಟು ಮಾತಾಡೋದು ಯಾರು ಕೇಳ್ತಾರೆ ಆ ನೋಡ್ಬೇಕಾದ್ರ ಕರಿ ಮಾನವ ತಿಳಿ ಯಾರು ರಾಜ ಪ್ರಾಣಂಸ ಕ್ಷಣ ತಮ್ಮಿಗೆ ನಾವು ಎಚ್ಚರ ಬಿದ್ದ ಒನಂತ್ರ ಒಳಗ ಸರಿ ಸರಿ ಸರಿ ಸರ ಬಂದಾರ ಎಲ್ಲಿ ನೋಡ್ಬೇಕು ಕೈಯಾಗ ತಲವಾರ ಬಾಡ ತಗೊಂಡಾರ ಸರ್ ಸರ್ ಸರ್ ಸರ್ ಸರ್ ಬಂದ ಎಲ್ಲಿ ಆ ನೋಡ್ಬೇಕಂದ್ರೆ ಕೇರಿ ಅಂತ ಯಾಕ ಕಪ್ಪಿ ನೋಡ್ಬೇಕಂದ್ರೆ ನೀರಾಗ ಒಳ್ಳಕತ್ತಿತ್ತು ಮುಂದ ಅಡ್ಡ ಬಂದ್ ನೋಡ್ಬೇಕು ಹನುಮಾನಲಾಗ ಹೊಡೆದು ಬಾಣ ಹೊಡಿಬೇಕ್ರಿ ಆ ನೋಡ್ಬೇಕು ಕಪ್ಪಿ ಹೊಟ್ಟಿಗತ್ತೆ ಆದ ಕಪ್ಪಿ ಒಂದ್ ನೋಡ್ಬೇಕು ಹೊಟ್ಟಿ ಸೀಳತ್ತು ಕಪ್ಪಿ ಬೀಳತ್ತಿಲ್ಲ ಕಪ್ಪಿನಿ ರಾಜ ಹೋದ ಕಪ್ಪಿ ಹೊಟ್ಟಾಗ ಕೈ ಹಾಕಿ ಯಾಡಲಾಲ ತಗೊಂಡ ಯಾಡಲಾಲ ತಗೊಂಡ ಸರ್ ಸರ್ ಎಲ್ಲಿ ಬಂದ ಅಣ್ಣನ ಬಲ್ಲಿ ಅಣ್ಣ ಮಕ್ಕೊಂಡಿದ ಚಕ್ರ ಕಟ್ಟಿ ಮ್ಯಾಲ ಆ ಪಾರಳ ಮಕ್ಷಿದ್ ನೋಡ್ಬೇಕಾದ್ರೆ ನಿಂದೆ ಆಳಕತ್ತಿತ್ತು ಕಪ್ಪಿ ಆ ಕಪ್ಪಿ ಹಾಡದ ಅಂತ ಕೇಳಿದ್ರು ರಾಜ ಪ್ರಾಣಂಸ ಆಲ ಗಿಡದ ಮೇಲೆ ಮ್ಯಾಕ ಮುಖ ಮಾಡಿ ನೋಡ್ದ ಪಾರೋಳ ಪಕ್ಷಿ ಕುಂತಿತ್ತು ಬಾಣ ತೆಗೆದ ಬಗಲಾಗಿಂದು ಬಾಣ ತೆಗೆದು ನೋಡ್ಬೇಕಂದ್ರೆ ಆ ಬಾಣಲಿ ನೋಡ್ಬೇಕಂದ್ರೆ ತಾಯಿ ತರಿ ಹೆಸರು ದೇವರ ಹೆಸರು ತಗೊಂಡು ಬಾಣ ಬಿಳ್ಳಾಕೆ ತಡವಿಲ್ಲ ಅದು ಬಾಣ ನೋಡ್ಬೇಕಂದ್ರೆ ಆ ಪಕ್ಷಿ ನೋಡ್ಬೇಕು ಎದಿ ಒಳಗೆ ಹೋಗಿ ಚುಸ್ತ್ರೀ ಎದಿಯೊಳ ನಳ್ಳಾಗಿ ತೊಡವಿಲ್ಲ ಪಡ ಪಡ ಪಡ ಪಡ ಪಡ ಅವಂತ ಆವಾಜ ಮಾಡಿ ಭೂಮಿಗೆ ಬಿತ್ತು. ಆ ಪಾರ್ವ ಪಕ್ಷಿ ರಾಮಕರ್ತ ಪ್ರಾಣ ಹೋಯ್ತ್ರಿ. ರಾಮಕರ್ತ ಪ್ರಾಣ ಹೋದ ಬಾಳಾಕೆ ಸರ್ ಸರ್ ಬಂದ ಎಲ್ಲಿ ಆ ಚಕ್ರ ಕಟ್ಟಿಲಿದ ಐದು ಹೆಜ್ಜೆ ಅಣಶಾರ ಏಳರಿ ಶರ್ಪಿನ ಬಲಿ ಬಂದ. ಬರುವ ತನಕ ಟೈಮಿಗೆ ಆತನ ಟೈಮ್ ಚಲೋ ಇತ್ತು. ಹಾವೈದಿದ ಅಡಿ ಒಳಗ ಮೈಲಾಕೆ ಹೋಗಿತ್ತು. ಕ್ಷಣ ತಮ್ಮ ಬಂದ ಸರ್ ಸರ ಒಳಗೆ ಬಿಡಬೇಕಾದ್ರೆ ಹುತ್ತು ಮನುಷ್ಯನ ಎತ್ತರ ಆಗಿತ್ತು. ತಲವಾರಿನ ಭೂಮಿ ಸಮಾನ ಮಾಡಿ ಏಳರಲ್ಲಿ ಪರಿದ್ರಿ ತನ್ನ ಸದ್ಗಣ ಮಾಡಿಕೊಂಡ. ಸದ್ಗಣ ಮಾಡಿಕೊಂಡು ನಾ ಧನ ಗಳಿಸ್ದಲ್ಲಂತ ಬಂದ. ಆತ ನೋಡಬೇಕಾದ್ರೆ ಅಣ್ಣನ ಬಲ್ಲಿ ಅಣ್ಣ ಹೇಳಿದಮ್ಮ ಆ ಪಕ್ಷಿ ಪ್ರಾಣ ಹೋಯ್ತು. ಆ ಪಕ್ಷಿ ಪ್ರಾಣಿ ಹಾಂಗ ಹೋಗ್ಯದ ಹಾಂಗ ರಾಜ ಗಣಪತಿ ಅವನ್ ಪ್ರಾಣ ಹೊಂಟೋಯ್ತು. ನಮ್ಮ ಊರಿಗೆ ನೀರು ಹೋಗಿ ಇರ್ಬೇಕಣ್ಣ ನಡ್ರಿ ಊರಿಗೆ ಹೋಗಾರ ನಡಿ ಅಂತ ಈ ಬರಣ ತಮ್ಮದೇ ಆರ ಕೂಡಿ ಅಣ್ಣ ತಮ್ಮ ನೋಡ್ಬೇಕಂದ್ರೆ ಎದ್ದು ಒಬ್ಬರಿ ಒಬ್ಬರು ನೋಡ್ಬೇಕು ಮಾತಕತ್ತಿ ಆಡಿ ತನ ಊರಿ ಊರಿ ಊರ ಒಳಗೆ ನೋಡ್ಬೇಕಂದ್ರೆ ತಾಯಿ ತಂದಿ ನನ್ನ ಮಕ್ಕಳು ಯಾವಾಗ ಬರ್ತಾರ ರಾಜ ರಾಜ ಬೇಡಸ್ ಅಂತ ತಾಯಿ ತಂದಿದ್ ಹಳ್ಳಿ ನೋಡ್ಕೊತ ಕೂತಿರೋ